ಅಡ್ಡಾಡ್ದ ಆಗ್ಬೇಕಲ್ಲ ಯವ್ವ, ನೀ ಹಿಂಗಂತಿದಿ. ಡೆಂಗ್ಯೂ ಮತ್ತ ಅವ ಅವಗೇನೋ ಒಂದ್ ಸೊಳ್ಳೆ ಕಡಿತ, ಮತ್ತ ಅವ ಕಡ್ದ ಸೊಳ್ಳೆ ನನ್ನ ಕಡಿತ ಅಂದ್ರೆ ಮತ್ತ ನನಗೂ ಬರ್ತೈತೇನ? ಬರ್ತೈತಿ. ಹೌದಾ? ಅದಕ್ಕ ನಾನ್ ನಿನ್ಗೇನ್ ಹೇಳಾಕತ್ತೀನಿ ಅಂದ್ರ, ಸೊಳ್ಳೆ ಎಲ್ಲಾರ್ಗೂ ಕಡ್ದದ್ದು ಬರುದಿಲ್ಲ. ಈಗ ಸೊಳ್ಳೆ ಯಾರಿಗ ಕಡಿತೈತಿ, ಅವ್ರ ದೇಹದಾಗ ಏನ್ರೆ ಡೆಂಗ್ಯೂ ಲಕ್ಷಣ ಇತ್ತು ಅಂದ್ರ ಆ ಸೊಳ್ಳೆ ಬಂದ್ ನಿನಗ್ ಕಡಿದ್ರ ಬರ್ತೈತಿ. ಇಲ್ಲಿ ಇಲ್ಲ ಆದ್ರೂ ನೋಡ ಏನ ಅನ್ಕಲ್ಲವ, ಕಾಜಿ ಮಾಡುದು ಮಾಡ್ಬೇಕು. ಅದ್ ಸರಿ, ಈಗ ಏನ ಆ ಮುಂದಿನ ಓಣ್ಯಾಗಿನಕ್ಕಿ ನಮ್ಗ ಅರ್ಶನ ಕುಂಕುಮ ಕರೆದಿದ್ಲಲ್ಲ ಇಕಿ ಬಸವ್ವ, ಈ ನೆನಪೈತೆ ನಿನಗ? ಮತ್ತ ಹಾದ ವರ್ಷ ಲಗ್ನ ಆಗಿ ತಕ್ಕಿಂದ ಅದ ಮತ್ತ ಮಗಳ ಬಸರಂತಲ್ಲ, ಬಸರಂತ ಬೈಕಿ ಬುತ್ತಿ ತಂದಿದ್ರಂತ ಇವತ್ತ, ಅದಕ್ಕ ಆರ್ತಿ ಇಟ್ಕೊಂಡ ಸಂಜೆಕ. ಮತ್ತ ಅದಕ್ಕ ನೀ ಕುಂತ ಬಿಟ್ಟಿಯಲ್ಲ, ಹೋಗೋಣ ಏನತ್ತ ಅಂತ. ಹೋಗೋಣಂತ ಆತು, ಮತ್ ನೀ ಏನ್ ಊಟ ಮಾಡಿ ಬಂದಿ ಏನ್ ಮತ್ ಮನಿಗ್ ಹೋದ್ಮೇಲೆ ಮಾಡಕ್ಕೆ? ನಾ ನೋಡ, ಮನ್ಯಾಗ ನಮ್ ಹಿರಿಯಾಗ ಹುಡುಗರ್ಗೆ ಅಂತ ಹೇಳಿ ನಾನ ಈ ಹಾರ್ಕದ್ದು ತಾಲಿಪಟ್ಟು ಮಾಡೀನಿ. ಏನ ಹಾರ್ಕ? ಹ್ಞೂ, ಮತ್ ಕೇಳಿಲ್ಲೇನ ಅದೊಂದು ಸಿರಿಧಾನ್ಯ ಅದು. ಕೇಳಿನಿ ಅನ್ನ ಇದನ್ನ ಮಾಡುದು ಕೇಳಿನಿ. ತಾಲಿಪಟ್ಟು? ತಾಲಿಪಟ್ಟು ಮಾಡ್ತಾರ ಅದ್ರದ್ದು. ಅದ್ರ ಬಗ್ಗೆ ನೋಡು, ಅದ್ರಾಗ ಬಹಳಷ್ಟು ಏನಂತಿ ನೀನ್ ಪೋಷಕಾಂಶ ಇರ್ತಾವಂತ, ನಾರಿನ ಅಂಶ ಇರ್ತೈತಂತ, ಅದರಿಂದ ನಮ್ ದೇಹಕ್ ಬಹಳ ಚಲೋ ಅಂತ ಹೇಳಿ ಅವತ್ತ ನಾನ ಒಬ್ಬರನ್ನ ಕೇಳಿದ್ನವ. ಅವ್ರ ಹೆಸರು ಸಿಲ್ವಿಯಾ ಬೋರ್ಜಿಸ್ ಅಂತ. ಅವರು ಈ ಧಾರವಾಡದ ಅಗ್ರಿಕಾಲೇಜ್ ಐತಲ್ಲ, ಅಲ್ಲಿ ಕೆಲಸ ಮಾಡ್ತಾರ. ಅವ್ರೊಂದಿಟ್ಟು ಹೇಳಿದ್ರು, ನೀವಟ್ಟಿದ್ ಕೇಳ್ತಿ ಅನ್ನೋದನ್ನ? ಕೇಳೋಣ ಯವ್ವ, ನೀ ಸಾಲಿ ಕಲ್ತಿದಿ, ಇಂಥವೆಲ್ಲ ತಂದು ಹೇಳ್ತಿಯಲ್ಲ, ನೀ ಏನ್ ಹೇಳಿರ್ತೀನಿ ನೋಡು, ಅದನ್ನ ನನ್ನ ಮಕ್ಕಳಿಗೂ ಹೇಳಿರ್ತೀನಿ. ಕೇಳೋಣ ನಡಿ, ಏನ್ ಹೇಳ್ಯಾರ ಅವರು? ಸಿರಿಧಾನ್ಯಗಳು ಪ್ರಾಚೀನ ಕಾಲದಿಂದ ಬೆಳೆಯುವ ಧಾನ್ಯಗಳಾಗಿವೆ. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಮಿಲೆಟ್ ಎನ್ನುತ್ತಾರೆ. ಸಾಮಾನ್ಯವಾಗಿ ಗಾತ್ರದ ಮೇಲೆ ಸಿರಿಧಾನ್ಯಗಳನ್ನು ಪ್ರಮುಖ ಸಿರಿಧಾನ್ಯಗಳು ಮತ್ತು ಸಣ್ಣ ಸಿರಿಧಾನ್ಯಗಳೆಂದು ವಿಂಗಡಿಸಬಹುದು. ಜೋಳ ಮತ್ತು ಸಜ್ಜೆ ಪ್ರಮುಖ ಸಿರಿಧಾನ್ಯಗಳಾದರೆ ರಾಗಿ, ನವಣೆ, ಸಾವೆ, ಹಾರಕ, ಬರಗು, ಕೊರಲೆ ಮತ್ತು ಊದಲು ಇವು ಸಣ್ಣ ಸಿರಿಧಾನ್ಯಗಳು. ಸಿರಿಧಾನ್ಯಗಳು ಇಬ್ಬನಿಯನ್ನು ಹೀರಿಕೊಂಡು ಬೆಳೆಯುವ ಧಾನ್ಯಗಳು. ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿಯೂ ಹಾಗೂ ಬರಡು ಭೂಮಿಯಲ್ಲಿಯೂ ಬೆಳೆಯಬಹುದು. ಈ ವಿಶೇಷತೆಯಿಂದ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರ ಎನ್ನುತ್ತಾರೆ ಹಾಗೂ ಆಂಗ್ಲ ಭಾಷೆಯಲ್ಲಿ ಡ್ರಾಟ್ ರೆಸಿಸ್ಟೆಂಟ್ ಕ್ರಾಪ್ಸ್ ಕೂಡ ಎನ್ನುತ್ತಾರೆ. ಸಿರಿಧಾನ್ಯಗಳು ಭಾರತೀಯರಿಗೆ ಹೊಸದೇನಲ್ಲ, ಹಳೆಯ ಕಾಲದಿಂದಲೂ ಇವು ಭಾರತೀಯರ ಪ್ರಮುಖ ಆಹಾರ. ಇತ್ತೀಚಿನ ಜೀವನ ಶೈಲಿಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಹೆಚ್ಚಾಗಿವೆ. ಸಂಶೋಧನೆ ಪ್ರಕಾರ ಒಳ್ಳೆಯ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸಬೇಕೆನ್ನುತ್ತಾರೆ. ಇದರ ಬಳಕೆಯಿಂದ ಮಧುಮೇಹ, ಬೊಜ್ಜು, ಮಲಬದ್ಧತೆ ಮತ್ತು ಇತರ ಕಾಯಿಲೆಗಳನ್ನು ನಿಯಂತ್ರಿಸಬಹುದು. ಹಾಗಾಗಿ ದೇಹದ ತೂಕ ಕಡಿಮೆ ಮಾಡಲು ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳನ್ನು ಬಳಸಬಹುದು. ಹಾರಕವು ಆಫ್ರಿಕಾ ಹಾಗೂ ಕೆಲವು ಏಷ್ಯಾ ಖಂಡದ ಭಾರತ, ಫಿಲಿಪೈನ್ಸ್, ಇಂಡೋನೇಷ್ಯಾ, ವಿಯೆಟ್ನಾಂ, ಥಾಯ್ಲೆಂಡ್ ದೇಶದಲ್ಲಿ ಬೆಳೆಯುತ್ತಾರೆ. ಇದು ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಹಾರಕವನ್ನು ಆಂಗ್ಲ ಭಾಷೆಯಲ್ಲಿ ಕೋಡೋ ಮಿಲೆಟ್ ಎನ್ನುತ್ತಾರೆ. ಇದನ್ನು ನೋಡಲು ತಿಳಿ ಕೆಂಪು ಮತ್ತು ಕಂದು ಬಣ್ಣದ ಮಿಶ್ರಣವಿರುತ್ತದೆ. ಹಾರಕವು ವಾರ್ಷಿಕ ಬೆಳೆಯಾಗಿದ್ದು 3,000 ವರ್ಷಗಳಿಂದ ಭಾರತದಲ್ಲಿ ಬೆಳೆಯುತ್ತಿದ್ದಾರೆ. ಹಾರಕವನ್ನು ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಇನ್ನು ಕರ್ನಾಟಕದ ತುಮಕೂರು, ಚಿತ್ರದುರ್ಗ ಮತ್ತು ಹಾವೇರಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿಯೂ ಹೆಚ್ಚಾಗಿ ಬೆಳೆಯುತ್ತಾರೆ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ವಿಧಾನಗಳಾದ ಮೊಳಕೆಯೊಡಿಸುವುದು, ಫರ್ಮೆಂಟೇಷನ್, ಹುರಿಯುವುದು ಮತ್ತು ಕುಟ್ಟುವುದನ್ನು ಸಿರಿಧಾನ್ಯಗಳ ಸಂಸ್ಕರಣೆಗಾಗಿ ಬಳಸುತ್ತಾರೆ. ಹಾರಕದ ಅಕ್ಕಿ, ರವೆ, ಹಿಟ್ಟು, ಶಾವಿಗೆ, ಪಾಸ್ತಾ ಹೀಗೆ ಅನೇಕ ಪದಾರ್ಥಗಳನ್ನು ತಯಾರಿಸಬಹುದು. ಹಾರಕ ತುಂಬ ಕಠಿಣವಾದ ಹೊರಪದರ ಹೊಂದಿರುವುದರಿಂದ ಸಿಪ್ಪೆಯನ್ನು ಬಿಡಿಸಿ ಉಪಯೋಗಿಸಬೇಕು. ಹೊರಪದರನ್ನು ಬಿಡಿಸಿದ ನಂತರ ವಿವಿಧ ಪ್ರಮಾಣದಲ್ಲಿ ಪಾಲಿಶ್ ಮಾಡಿ ಉಪಯೋಗಿಸಬಹುದು. ಹಾರಕದ ಸಿಪ್ಪೆಯನ್ನು ಬಿಡಿಸದಿದ್ದರೆ ನಾವು ಹಾರಕವನ್ನು ಹಲವಾರು ವರ್ಷಗಳು ಹಾಗೆ ಇಡಬಹುದು. ಅಕ್ಕಿ ಮಾಡಿದರೆ 3 ತಿಂಗಳೊಳಗೆ ಉಪಯೋಗಿಸಬೇಕು ಮತ್ತು ರವ ಅಥವಾ ಹಿಟ್ಟು ಮಾಡಿದರೂ 1 ತಿಂಗಳೊಳಗೆ ಮಾತ್ರ ಉಪಯೋಗಿಸಬೇಕು. ಹಾರಕದ ಸಿಪ್ಪೆ ಹಾಗೆ ಇದ್ರೆ ನಾವು ಹಲವಾರು ವರ್ಷ ಏನು ಅನ್ನುತ್ತಾರೆ ಅಂದರೆ 100 ವರ್ಷನೂ ನಾವು ಹಾಗೆ ಇಡ್ಬೋದು, ಅದು ಏನು ಕೆಡಲ್ಲ. ಆದರೆ ಸಿಪ್ಪೆ ಬಿಡಿಸಿದ ನಂತರ ಅದರಲ್ಲಿ ಇರುವುದು ಫ್ಯಾಟ್ ರ್ಯಾನ್ಸಿಡ್ ಆಗುತ್ತದೆ, ಅದಕ್ಕೆ ಅದು ಬೇಗ ಕೆಟ್ಟ ಹೋಗುತ್ತದೆ. ಈಗ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ತಿಮ್ಮಾಪುರ ಹಳ್ಳಿಯಲ್ಲಿ ಮಂಜುನಾಥ್ ಬಗಾಡೆಯವರು ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವನ್ನು ನಡೆಸುತ್ತಿದ್ದಾರೆ. ಈ ಘಟಕದಲ್ಲಿ ಸಿರಿಧಾನ್ಯಗಳಲ್ಲಿ ಕಲ್ಲುಗಳನ್ನು ಬೇರ್ಪಡಿಸುವ ಯಂತ್ರ ಅಂದರೆ ಡಿ ಸ್ಟೋನರ್, ಕ್ವಾಲಿಟಿ ಗ್ರೇಡರ್, ಡಿ ಹಲ್ಲರ್, ಹಿಟ್ಟಿನ ಗಿರಣಿ ಮುಂತಾದ ಯಂತ್ರಗಳಿವೆ.

ಬಾಲ ಮೂಡೆಣವ್ವ ಬಾಯಕಿ ಕಾಡ್ಯವವ್ವ ನನಗೊಬ್ಬ ಬಾಲ ಮೂಡೆಣವ್ವ ನಾಲ್ಕು ತಿಂಗಳವ್ವ ಕಾಕಿ ಹಣ್ಣ ಬೇಕರವ್ವ ಕಾಕಿ ಹಣ್ಣ ಬೇಕರವ್ವ ಬಾಯಕಿ ಕಾಡ್ಯವವ್ವ ನನಗೊಬ್ಬ ಬಾಲ ಮೂಡೆಣವ್ವ ಬಾಯಕಿ ಕಾಡ್ಯವವ್ವ ನನಗೊಬ್ಬ ಬಾಲ ಮೂಡೆಣವ್ವ ಐದು ತಿಂಗಳವ್ವ ಕೊಯ್ದ ಯವ್ವ ಕಲವ ನಡಿ ಹೊತ್ತಾಗಕತ್ತ ಮನ್ಯಾಗ ಊಟ ನೀಡ್ಬೇಕ ಮತ್ತ ಇಲ್ಲೇ ಕುಂತ್ರ ಹಂಗ ಆಕೈತಿ ನೋಡ್ದ ಬೈಕಿ ಹಾಡು ಎಷ್ಟು ಚಂದ ಹಾಡಿದ್ಲಲ್ಲ ಭಾಳ ಚಂದ ಹಾಡಿದ್ರು ಎಷ್ಟು ಬೈಕಿ ಬೇವು ಹಾಡು ಆಮೇಲೆ ಅವ್ರು ಎಷ್ಟು ತಿನ್ಸಾ ತಂದಿದ್ರು ನೋಡಿದೆ ಅವೇ ಮತ್ತ ಹೌದು ಒಂದು ಸಂಭ್ರಮ ಅಲ್ಲೇನ ಕಲವ ಇದ ನಡಿ ನಡಿ ಕಡಿಲಾತ ಮಳಿನೂ ಬರಾಕತ್ತೈತಿ ನಡಿ ಹೋಗೋಣ ಯವ್ವ ನಾನು ಹೋದ ಕುಳೆನ ಮೊದ್ಲಕ್ ನನ್ನ ಮಗ ಬಂದಂದ್ರ ನೀ ಹೇಳಿಯಲ್ಲ ಆ ಟೈರ್ ಎತ್ತಿ ಒಗಿಸ್ಬೇಕು ಆಮೇಲೆ ಆ ಡ್ರಮ್ ಮೇಲೆ ಮುಚ್ಚಿಸ್ಬೇಕು ಅದೆರಡ್ ಕೆಲಸ ನೀ ಮಾಡ ಮತ್ತ ಹೊತ್ತಾತ ಹೋಗೋಣ ನಡಿ ನಡಿ ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ ಈಗ ಕೇಳಿ ರಾಯಭಾಗ ತಾಲೂಕಿನ ಕಟಕಭಾವಿಯ ರೇವಣಪ್ಪ ಕಾಮಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆ ವಾದನ ಹಾಂ ಈಗ ಕೇಳಿ ಆರು ಮಾತ್ರ ರೂಪಕ ತಾಳ ಮಿಶ್ರ ಜಾತಿ.